ಆಗಸ್ಟ್ 2, 2000 2007 ಆಗಸ್ಟ್ 1 ತಾರೀಖಿನೊಳಗೆ ಜನಿಸಿದವರಾಗಿರಬೇಕು. ಇನ್ನು ಹವಾಲ್ದಾರ್ ಹುದ್ದೆಗೆ 18-27 ವರ್ಷ ವಯೋಮಿತಿ ಇದ್ದು, ಅಭ್ಯರ್ಥಿಯು 1998 ಆಗಸ್ಟ್ 2 2007 ಆಗಸ್ಟ್ 1 ತಾರೀಖಿನೊಳಗೆ ಜನಿಸಿದವರಾಗಿರಬೇಕು. ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದ್ದು, ಹವಾಲ್ದಾರ್ ಹುದ್ದೆಗೆ ಫಿಸಿಕಲ್ ಫಿಟ್ನೆಸ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಕೂಡ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯು 2025 ಸೆಪ್ಟೆಂಬರ್ 20 ಅಕ್ಟೋಬರ್ 24 ನಡೆಯಲಿದ್ದು, ಮಹಿಳೆಯರು, ಎಸ್ಸಿ, ಎಸ್ಟಿ, ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ. ಇವರನ್ನು ಹೊರತುಪಡಿಸಿ ಇನ್ನುಳಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ 2025 ಜುಲೈ 24 ತಾರೀಖು. ಮತ್ತೊಮ್ಮೆ ಗಮನಿಸಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 24. ಹೆಚ್ಚಿನ ಮಾಹಿತಿಗಾಗಿ acc.gov.in ವೆಬ್ಸೈಟ್ಗೆ ಸಂಪರ್ಕಿಸಿ. ಸ್ವಾಗತಂ ಮಹತಾಂ ಯೋಗವನ ವಿಹಾರಾರ್ಥಂ. ಪ್ರತಿ ರವಿವಾರ ಬೆಳಿಗ್ಗೆ 9 ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ, ಧಾರವಾಡ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ. ಸುಮಕ, ನಮ್ಮ ಎಲ್ಲ ಚಂದ್ರು ಇಲ್ಲಿ ಕಾಣವಲ್ಲಣ್ಣ. ಸುಮಕ ಬಾ ಅಣ್ಣ, ಬಾ ಬಾ. ಏನ್ ಬಾಳ ದಿನಕ್ಕೆ ಬಂದ್ಬಿಟ್ರಿ ಈ ಕಡೆ? ಅಲ್ಲ ಸುಮಕ, ನಮ್ಗೇನತ್ತು ನಿಮ್ಮ ಮನೆಗ ಆಕಳಿದೆ ತಂದ್ ಗೊತ್ತಾತ? ಹೌದಾ? ಅದು ಗೆಂಡದ ಹಾಲು. ನಾನ್ ಹೇಳ್ತಿ ಅಂದ್ರೆ ಪಾಪುಗ್ ಕೊಡೋಣ ಅಂತ ಹೇಳಿ, ಯಾಕಂದ್ರೆ ಅದ್ ಬಹಳ ಶ್ರೇಷ್ಠ ಅಂತ. ಹೌದ್ರಿ, ಗೆಂಡದ ಹಾಲು ಕೊಡೋಣ. 2 ವರ್ಷ ಹುಡುಗದ ನಾವ್, ಸ್ವಲ್ಪ ಸೊರಿಯನ. ಹೌದು, ಇಲ್ಲ ಅವಂಗ ಗೆಂಡದ ಹಾಲು ಚಲೋ ಕಳ್ಸಿದ್ರ ನಾನ ಕೊಟ್ಟು ಕಳ್ಸಿದ್ದಲ್ಲ ಮನೆಗೆ. ಇಲ್ವೇ ಸುಮಕ್ಕ, ಈಗ ಒಣಗೆಲ್ಲ ಆಟ ಹಿಡಿದು ಎಲ್ಲ ಮಾರ್ಬಿಟ್ಟಾರ. ಒಟ್ಟ ಆಕಳಿಲ್ಲ, ಎಮ್ ಇಲ್ಲ, ಎಲ್ಲಾರು ಈಗ ಅದ್ರದ್ದು ಚಾಕ್ರಿ ಮಾಡಕ್ ಒಲ್ಲೆ ಅಂತಾರಲ್ಲ, ಹಿಂಗಾಗಿ ಪಾಕೆಟ್ ಹಾಲು, ಪಾಕೆಟ್ ಮೊಸರ ತಗೊಂಡ್ ತಿಂತಾರ. ಈಗ ಎಲ್ಲಿ ಗಿಣ್ಣು ಬರ್ಬೇಕು, ಈಗ ಎಲ್ಲಿ ಹಾಲು ಮೊಸರು ಬರ್ಬೇಕು ನೋಡು. ನೋಡ ಸುಮಕ್ಕ, ನಾನಂತೂ ಜವಾರಿ ಆಕಳ ಕಟ್ಟಿಬಿಟ್ಟೇನ್ ನೋಡೋಣ. ಇನ್ನೊಂದು, ಈಗ ನಮ್ಮ ಚಂದ್ರು ಹೇಳ್ತಿದ್ದಲ್ಲ, ಈಗ ಮೇವು ಸಿಗೋದ ಕಷ್ಟ ಅಂತ, ಯಾಕಂದ್ರೆ ಹೋದ ವರ್ಷ ಬೇರೆ ಬರಗಾಲ ಬಂತು. ಏನಾಗೈತೆ ಅಂದ್ರೆ ಈಗ ಸುಮಕ್ಕ, ಈ ಹೊಲದಾಗೆಲ್ಲ ಸಾವಯವ ಔಷಧ ಕಡಿಮೆ ಆಗೈತಿ. ಹೌದಾ? ಈಗ ಈ ತಿಪ್ಪಿ ಗೊಬ್ಬರನ ಇಲ್ಲ, ತಿಪ್ಪಿ ಗೊಬ್ಬರ ಬರ್ತೈತಿ. ದನನ ಇಲ್ಲ ಅಂದ್ರೆ ಏನ್ ತಿಪ್ಪಿ ಗೊಬ್ಬರ ಬರ್ಬೇಕು ಹೇಳ್ರಿ? ಎಲ್ಲಾರ ಮನೆ ಮುಂದೆ ಟ್ರ್ಯಾಕ್ಟರ್ ಇರ್ತೈತಿ. ಹೌದು, ನಾವು ಹುಡುಕ್ಯಾಡ್ತೀನಿ ಎತ್ತೆಲ್ಲದವು, ಇದೆ ಗಳೆ ಎಲ್ಲೈತಿ, ಆಮೇಲೆ ದಂದಕ್ಕೆ ಎಲ್ಲೈತಿ. ನಮ್ಮ ಹಿರಿಯನು ಮಾರಾಕತ್ತಿದ್ನಣ್ಣ, ಆಕಳ ಎತ್ತು ಎಲ್ಲ ಮಾರಾಕತ್ಬಿಟ್ಟಿದ್ದ. ಬ್ಯಾಡ ಅಂತೇಳಿ ನಾನ ತಡಸ್ಕೊಂಡೆ ನೋಡ. ಎಲ್ಲಿ ಮಂದಿ ಮನೆಗೆ ಹಾಲ್ಗೆ ಮೊಸರಿಗೆ ಬೆಂಡಿಗೆ ಹೋಗೋಣ ಅಂತೇಳಿ, ನಮ್ಗಂತೂ ಹೊರಗಿಂದ ಕೊಂಡು ತಂದು ತಿನ್ನಂಗಾಗದ. ಅಲ್ಲ ಸುಮ್ಮಕ್ಕ, ಈಗ ಬಸು ಮನೆಯವರೆಲ್ಲ ಈಗ 5 ನಿಮ್ಮನೆಗೆ ಬಂದು ಹಾಲು ತಗೊಂಡು ಹೋಗ್ಕಾರಲ್ಲ. ಹೌದಣ್ಣ, ಆಯಮ್ಮ ಅಳತಾಳ ನಮ್ಮ ಮುಂದೆ ಕುತ್ಕೊಂಡು. ಯಾಕೆ? ನಮ್ಮ ಹಿರಿಯಾಗ ಆಕಳ ಮಾರ್ಬೇಡ, ಎತ್ತಿನ ಮಾರ್ಬೇಡ ಅಂತ ಹೇಳಿದೆ, ಆದ್ರೂ ಮಾರಿ ಕುತ್ಕೊಂಡ್ವ. ಈಗ ನಿಮ್ಮನಿಗೆ ಹಾಲಿಗೆ ಬರ್ಬೇಕಾಯ್ತಿ, ನನ್ನ ಮಕ್ಕಳಿಗೆ ಆಕಳ ಹಾಲು ಇಲ್ಲ ನೋಡು, ಬರೇ ಪಾಕೆಟ್ ಹಾಲು ಕುಡಿದು ಕಫ ಅದು ಆಕತಿ ಅಂತ ಹೇಳಾಕತ್ತಿದ್ದ. ಅಲ್ಲ ಸುಮಕ್ಕ, ಈಗ ಮೊದಲನೇ ಏನಾಗೈತಿ, ಹೊಲದೊಳಗ ಕಸಬಿಲ್ಲ. ಯಾಕಂದ್ರೆ ಈಗ ನಾವು ಜಾಸ್ತಿ ಆಸೆಗೆ ಬಿದ್ದೀವಿ. ಆಮೇಲೆ ಈಗ ಚಂದ್ರನ ಹೇಳ್ತಿದ್ದ, ಈಗ ಮೊದಲು ನಂಗೆ ಕೆಲಸ ಮಾಡೋರಿಲ್ಲ, ಅವೆಲ್ಲ ಈ ತೊಳೆಯೋದು ಬೆಳೆಯೋದು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದು, ಈಗ ಕಟ್ಟಿ ಮೇಲೆ ಕುಂತು ಪಂಟ್ ಬಿಡಕ್ಕೆ ಇಷ್ಟಪಡ್ತಾರ. ಆದ್ರೆ ಇಂಥವೆಲ್ಲ ಕೆಲಸ ಮಾಡಕ್ಕೂ ಅಲ್ಲ ಅಂತಾರ. ಈಗ ಓದ್ಕೊಂಡವ್ರು ಬಹಳ ಆಗ್ಬಿಟ್ರಲ್ಲಣ್ಣ, ನಾವು ಓದೇವಿ ಯಾಕೆ ಕೆಲಸ ಮಾಡೋಣ ಅಂತಾರೆ. ಈಗ ನೋಡಿ, ನೀವು ಓದ್ಕೊಂಡಿರಲ್ಲ, ಈಗ ನೀವು ಆಕಳ ಹಾಲು ಬೇಕಂತೇಳಿ ಇಲ್ಲಿ ಹುಡುಕೊಂತ ಬಂದ್ರಿ ಈಗ ನಮ್ಮ ಮನೇನ, ಇಲ್ಲಾಂದ್ರೆ ನೀವೇ ಇಲ್ಲಿ ಬರ್ತಿದ್ರಿ ನಮ್ಮ ಮನೆಗೆ. ಹೌದು ಸುಮಕ್ಕ, ಈಗ ಕರೆನ ನಿಮ್ ಹೊಲಕ್ ಹೋಗಿದ್ ಮೊನ್ನೆ, ಏನು ಚಂದ ಐತಿ ಅಂದ್ರೆ ಎತ್ತು ಆಕಳ ನೀವು ಗಳೆ ಹೊಡೆದು ಇದು ಮಾಡ್ತಾರಲ್ಲ. ಚಂದ್ರು ಹೇಳ್ತಿದ್ದ ಅಂದ್ರೆ ಕಸ ತೆಗಿಬೇಕಾದ್ರು ಎಡೆಕುಂಟಿ ಹೊಡಿಬೇಕಾದ್ರು ಗಳೆನ ಬಳಸ್ತಾನಂತ. ಮಣ್ಣಗಳು ಒಂಥರ ಸೂಕ್ಷ್ಮ ಜೀವಿಗಳು ಕಾಣ್ತವು, ಆಮೇಲೆ ಎರೆಹುಳುಗಳು ಅದಾವು. ನಾವು ಸಗಣಿ ಗೊಬ್ಬರ ಹಾಕ್ತೇವಲ್ಲಣ್ಣ, ತಿಪ್ಪಿ ಮಾಡ್ಕೊಂಡಿವಿ, ತಿಪ್ಪಿ ಇದು ವರ್ಷಕ್ಕೊಮ್ಮೆ ಹೋಗಿ ಗೊಬ್ಬರ ಹಾಕ್ತೀವಿ. ಆ ಗೊಬ್ಬರದಿಂದ ಎರೆಹುಳುಗಳು ಹೆಚ್ಚಿಗೆ ಹಾಕವು, ಮಣ್ಣು ಚಾ ಪುಡಿ ಹಂಗ ಸೂಸ್ತೈತಿ ನೋಡ್ ನಮ್ಮನ್ನ ನೋಡಿ ಬಂದ್ರಿ ಇಲ್ಲಿಗೆ ನೀವು. ಅದಕ್ಕೆ ಯಾಕೆ ಇಷ್ಟು ವಿಶೇಷ ಐತಿ ನಮ್ಮ ಚಂದ್ರನು ಹೊಲ ಅಂತ ಅನ್ಕೊಂಡಿದ್ದೆ. ಸುಮಕ್ಕ ಬರೋಬ್ರು ಹೇಳಿದ್ ನೀನು, ನಾವು ನಮ್ಮನೆಯವ್ರ ಹಗಲಿ ರಾತ್ರಿ ಅಂದ ಭೂಮಿ ತಾಯಿ ಸೇವೆ ಮಾಡತ್ತೇವೆ ನೋಡ್ರಿ. ಅಲ್ಲ ಮಹಿಳಾ ಸಬಲೀಕರಣ ಅಂತಾರೆ ಇದಕ್ಕ ನೋಡುವ. ನಮ್ಮ ಚಂದ್ರುಗ ನೀ ಅಗದಿ ಜತೆಯಾಗ್ಬಿಟ್ಟಿಯಲ್ಲ, ತಕ್ಕ ಹೆಣ್ಮಗಳಾಗಿ ಮನಿ ಬೆಳಗಿಸ್ಲಿಕತ್ತಿ ನೋಡಮ್ಮ. ಅವರು ಮುಂಜಾನೆ ಹೋಗ್ಕರಣ, ನಾನು ಆಮೇಲೆ ಬುತ್ತಿ ಕಟ್ಕೊಂಡು ಹೋಗಿ ಹೊಲದಾಗ ಸಂಜೆ ಮಟ್ಟ ಇದ್ದು ಕೆಲಸ ಮಾಡಿ ಬರ್ತೇವೆ ನೋಡಿ. ಆ ಹಾ ಹಾ ಅಲ್ಲ ಅದ್ರ ಸುಖನೇ ಬೇರೆ. ಅಲ್ಲಿ ಆ ಹೊಲದಾಗಿನ ಗಾಳಿ ಏನು ಕೊಟ್ಟರೆ ಸಿಕ್ಕಿತ್ತೇವೆ ಸಿಗಂಗ, ಅದು ಪ್ರಾಣವಾಯು ಇರ್ತಿತ್ತಲ್ಲ. ಆಮೇಲೆ ಗಿಡದ ಕೆಳಗೆ ಕುಂತ್ರ ಸ್ವಲ್ಪ ಅಡ್ಡಾರ ಸಾಕು, ಒಂದು ತಾಸುಗಟ್ಟಲೆ ಮುಕ್ಕೊಂಡ್ಬಿಡ್ತೀನಿ ಅಂತ ಚಂದ್ರು ಹೇಳ್ತಿದ್ದ. ಅಷ್ಟು ಗೊತ್ತಿಲ್ಲದ ನಿದ್ದೆ ಹತ್ಬಿಡುತ್ತಂತ. ಮನೆಯಾಗ ಒಂದು ರೊಟ್ಟಿ ತಿನ್ನರು, ಅಲ್ಲಿ ಹೋದ್ರೆ ಎರಡು ಮೂರು ರೊಟ್ಟಿ ತಿಂತೇವೆ ನೋಡೋಣ. ಅಲ್ಲ ಒಂದ್ಸರಿ ನನಗೆ ಗೊತ್ತಿತ್ತಲ್ಲ ನಿಮ್ಮ ಮನದಾಗ ಶೇಂಗಾ ಸುಟ್ಟಿದ್ವಿ, ಏನೋ ರುಚಿ ಇದ್ವು ಅಂದ್ರೆ ಮನೆಯಾಗ ಹುರಿದಿದ್ದ ಬೇರೆ ಆಕತಿ. ಅಲ್ಲಿ ಎಲ್ಲ ಕಟಗಿ ಕುಳ್ಳು ಆರಿಸಿ ಅದನ್ನ ಸುರ್ಬಿಡ್ಲಿ ಅಂತಿದ್ದೀವಿ ನಾವು. ಅಲ್ಲ ಇನ್ನು ನೀವು ಈಗ ಮಿಶ್ರಿತ ಬೆಳೆ ಮಾಡ್ತೀರಿ ನೀವು? ಹೌದು. ಇದ್ರೊಳಗ ಎಳ್ಳು ಹಾಕ್ತೀರಿ, ಆಮೇಲೆ ತೊಗರಿ ಒಳಗ ಮತ್ತೆ ಜೋಳ ಹಾಕ್ತೀವಿ, ಜೋಳ ಹಾಕ್ತೀವಿ, ಎಲ್ಲ ಹಾಕ್ತಿರಲ್ಲ. ಕೀಟಗಳು ಬರ್ತಾವಲ್ಲ ಒಂದಕ್ಕೊಂದು ಪೂರಕ ನೋಡುವ. ನಿಮ್ ಹೊಲದಾಗ ಕಸಾನು ಬಹಳ ಬೀಳುದಿಲ್ಲ, ಬೇಕಾಗಿದ್ವೆಲ್ಲ ನಾವು ಬೆಳ್ಕೊಂಡ್ಬಿಡ್ತೇವೆ. ಬದುಗಿಂಟ ಹಣ್ಣಿನ ಗಿಡ ಬೇರೆ ಹಾಕಿರಲ್ಲ. ಹೌದ್ರಿ, ನೀರು ನೋಡಿದ್ರೆ ಯಥೇಚ್ಛವಾಗಿರ್ತೈತಿ. ಬೋರ್ ನೀರು ಉಪಯೋಗ ಮಾಡಿದ್ರು ಕೂಡ ನಿಮ್ ಕೃಷಿ ಹೊಂಡೈತಲ್ಲ, ಹೌದು, ಅದು ಬಹಳ ಉಪಯೋಗ ಆಕತ್ ಕಾಣತ್ತ. ಅದು ಬಾಳ ಉಪಯೋಗ, ಬೋರಿನ್ಕಿಂತ ಈ ಬೇಸಿಗೆಯಾಗ ಬೋರಿನ ನೀರು ಬಾಳ ಒಳಗ್ ಹೋಗ್ಬಿಟ್ಟಿರ್ತಾವ. ಹೌದು, ಹಿಂಗ ಕೆರಿ ಹೊಂಡ ಮಾಡ್ಕೊಂಡೇವಲ್ಲ ನಾವು, ಅದನ್ನ ನೀರು ಸಂಗ್ರಹಣ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನ ಬೇಕಂದಾಗ ಉಪಯೋಗ ಮಾಡ್ಕೋತೇವೆ ನೋಡ್ರಿ. ಈಗೆಲ್ಲ ಬಹಳ ರೈತರು ನಮ್ಮನೆ ಹಿಡ್ಕೊಂಡು ಹೊಲದಾಗ ಏನದವಲ್ಲ ಬರೇ ಟ್ರಾಕ್ಟರ್ ಹೊಡಿಸ್ತೀವಿ, ಗಳೆ ಸಿಗುದಿಲ್ಲ ಅಂತಕೊಂಡು ನಾವು ಆಳ ಸಹಿತ ಇಲ್ಲ, ಬರೀ ಎಲ್ಲ ಮಷಿನ್, ಈಗೆಲ್ಲ ಮಷಿನ್ ಅಣ್ಣ. ಹಿಂಗಾಗಿ ಏನಾಗಿದೆ ನಮಗ್ ಖುಷಿನೇ ಇಲ್ಲ. ನೀವು ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ, ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾವಯವ ಅಂಶವನ್ನು ಇಟ್ಕೋಬೇಕು. ಬರೀ ಗೊಬ್ಬರ ಹಾಕ್ತಿವಿ, ರಾಸಾಯನಿಕ ಹಾಕ್ತಿವಿ ಅಂದ್ರೆ ಅಲ್ಲ, ಊಟ ಇಲ್ದನ ಗುಳಿಗೆ ಕೊಟ್ರೆ ಹೆಂಗ? ಹೌದು, ಭೂತಾಯಿಗೆ ಊಟ ಕೊಡ್ಬೇಕು ಮೊದಲು, ಆಮೇಲೆ ಔಷಧ ಕೊಟ್ರೆ ಅಡ್ಡಿ ಇಲ್ಲ. ಹೌದಾ? ಅಲ್ಲ ಸುಮಕ್ಕ, ನಿನ್ನ ಮತ್ತೆ ಚಂದ್ರ ನೋಡಿದ್ರೆ ಹೊಟ್ಟೆ ತುಂಬ ನೋಡವ ನೋಡಿದ್ರೆ ಅಂದ್ರೆ ಅಷ್ಟು ಖುಷಿ ಆಕತಿ. ನೀವು ಭೂಮಿ ತಾಯಿನ ಅಷ್ಟು ಚಂದ್ರ ನೋಡ್ಕೋತೀರಿ, ಆಕಳ ಸಹಿತ ಎಷ್ಟಾಗಿದ್ರೆ ಪ್ರೀತಿಯಿಂದ ಮಾತಾಡತ್ವಾ? ಹೌದಣ್ಣ, ಯಾಕಂದ್ರೆ ಅವ್ಗಳ ಕೂಡ ದಿನಾನು ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿವಿ. ಮನ್ ಹೇಳಾಕತ್ತಿದ್ದ ಸುಮಾಗ ಜ್ವರ ಬಂದ್ರೆ ಆಕಳ ಕಣ್ಣ ನೀರ್ ಬರ್ತಂತ, ಅದ್ ಹೆಂಗ್ ಗೊತ್ತಾಗತ್ತೇನ ಅದಕ್ಕೆ? ಅದಕ್ಕೆ ಮೂಕ ಪ್ರಾಣಿಗಳಿಗೆ ಸಾಕಿರ್ತೇವಲ್ಲಣ್ಣ, ಅದನ್ನ ಗೊತ್ತಾಗ್ತಾವ. ಸುಮಕ್ಕ ಆತಿನ ಮತ್ತೆ ಮನೆಗೆ ಮತ್ತೆ ಕಾಯಕತ್ತಳ ಹಾಲು ಕೊಡ ತಗೊಂಡು ಆತಣ್ಣ. ಈಗ ಹಾಲು ಕರೆದಿಟ್ಟಿದ್ದೆ, ತಗೊಂಡ್ ಹೋಗ್ಬಿಡ್ರಿ, ಮತ್ ಬೇಕಂದ್ರೆ ಬರ್ರಿ, ಕೊಟ್ಟು ಕಳಿಸ್ತೇನೆ ಮನೆಗೆ. ಚಲೋ ಆತ. ಗಿಣ್ಣದ ಹಾಲು ಅಂದ್ರೆ ನಾನು ಹೇಳಿ ಬಾಳ ಕುಣಿದಾಳ ಯಾಕ ಬರ್ತೀನವ. ಹೋಗಿ ಬರ್ರಿ, ಹೋಗಿ ಬರ್ರಿ. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ಮಾದಾರ್ ಹಾಗೂ ಸಂಗಡಿಗರಿಂದ ದಪ್ಪಿನಾಟ, ಸಂಗ್ಯಾ ಬಾಳೆಯ ಸನ್ನಿವೇಶ. ನಮ್ಮ ಮ್ಯಾಲೆ ಹುಡುಗನ ಮ್ಯಾಲೆ ಇರಲಪ್ಪ ನಿಮ್ಮ ಪ್ರೀತಿನ, ನಮ್ಮ ಮೇಲೆ ಹುಡುಗರ ಮ್ಯಾಲೆ ಇರಲಪ್ಪ ನಮ್ಮ ಪ್ರೀತಿನ. ಗಂಡಮೇಟ ಗದಗಿನ ಚಾಪೂರ ಬಸವಣ್ಣ ದೇವರ, ಗಂಡಮೇಟ ಗದಗಿನ ಚಾಪೂರ ಬಸವಣ್ಣ ದೇವರ, ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮ್ಮ ನಮಸ್ಕಾರ, ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮಸ್ಕಾರ. ಓಹೋ, ನನ್ನ ಜೀವನ ಗೆಳೆಯ ಬಾಣ ಹೋಗಿ ಇವತ್ತಿಗೆ 8-10 ದಿವಸಗಳಾಯ್ತು. ಆತನ ಭೇಟಿ ನನಗಿಲ್ಲ, ನನ್ನ ಭೇಟಿ ಆತನಿಗಿಲ್ಲ. ಈಗ ಹುಡುಕುತ್ತಾ ಹೋಗುತ್ತೇನೆ. ಬಾಳ ಹೋಗಿದಾನೋ ಎನ್ನಗಲಿ ಯಟಂತ ಹುಡಕಲಿ, ಗೆಳೆಯ ಹೋಗಿದಾನೋ ಎನ್ನಗಲಿ ಯಟಂತ ಹುಡಕಲಿ. ಎದ್ದ ಹೋದನಪ್ಪ ಎದ್ದ ಹೋದನಪ್ಪ ನನ್ನ ಗೆಳೆಯ ಸಂಗನ್ನ, ಎಲ್ಲಿ ಹೋದನಪ್ಪ ಎದ್ದ ಹೋದನಪ್ಪ ನನ್ನ ಗೆಳೆಯ ಬಾಳನ್ನ. ಬಿಟ್ಟ ಹೋಗತಿದ್ದಿಲ್ಲ ಎಲ್ಲೆಲ್ಲಿ ಹೋದರ ಹಿಂಬಾಲ, ಬಿಟ್ಟ ಹೋಗತಿದ್ದಿಲ್ಲ ಎಲ್ಲೆಲ್ಲಿ ಹೋದರ ಹಿಂಬಾಲ. ದಿನ ಬಂದ ಗೆಳೆಯ ಬಂದ ಕುಂದ್ರವು ಎನ್ನ ಬದಿಯಲ್ಲಿ, ಗೆಳೆಯ ಬಂದ ಗೆಳೆಯ ಬಂದ ಕುಂದ್ರವು ಎನ್ನ ಬದಿಯಲ್ಲಿ. ಗಂಡ ಮೇಟ ಗದ್ಗಿನ ಶಾಪುರ ಬಸವನ್ನ ದೇವರ, ಗಂಡ ಮೇಟ ಗದ್ಗಿನ ಶಾಪುರ ಬಸವನ್ನ ದೇವರ. ಅದಕ್ಕೆ ಹೋಗಿ ಬಸವನ್ಗೆ ಹೋಗಿ ಮಾಡುವೆ ನಮಸ್ಕಾರನ, ಅದಕ್ಕೆ ಹೋಗಿ ಬಸವನ್ಗೆ ಹೋಗಿ ಮಾಡುವೆ ನಮಸ್ಕಾರನ. ಓಹೋ, ನನ್ನ ಜೀವನಗಳ ಸಂಗನ್ನ ಹೋಗಿ ಇವತ್ತಿಗೆ 8-10 ದಿವಸಗಳಾಯಿತು. ನನ್ನ ಭೇಟಿ ಆತನಿಗಿಲ್ಲ, ಆತನ ಭೇಟಿ ನನಗಿಲ್ಲ. ಹೀಗೆ ಹುಡುಕಿದ್ರೆ ನನ್ನ ಜೀವನಗಳ ಸಂಗನ ಸಿಗುವಂತೆ ಕಾಣುದಿಲ್ಲ. ನಾನೇ ಹುಡುಕೋತೆ ಹೋಗುತ್ತೇನೆ. ಹಾ, ಸೆರೆನು ಗೆಳೆಯ ಸಂಗನ, ಸೆರೆನು ಸೆರೆನು ಗೆಳೆಯ ಬಾಣ ಸೆರೆನು ಮಿತ್ರ ಹೇಳುತ್ತೇನೆ ಗೆಳೆಯ, ಚೆನ್ನಾಗಿ ಹೇಳು. ನಿನ್ನ ಮಾರಿ ನೋಡಿ ಆತೋ ಎಂಟೆ ದಿನ, ಎಂಟೆ ದಿನ ಮಿತ್ರ ದಸರಾದವು ಗೆಳೆ. ಗೆಳೆಯ ನನ್ನ ಬಡತನ ಬಳಕಾಗಿ ಮಿತ್ರ ನಾನಾದ್ರೆ ಕೆಲ್ಸಕ್ಕೆ ಹೋಗಿ ನೋಡು ಗೆಳೆಯ. ಏನು ಗೆಳೆಯ ಬಾಣ, ಮಿತ್ರ ಇವತ್ತಿನಿಂದ ಕೆಲ್ಸಕ್ಕೆ ಹೋಗುದು ಬಂದೋಡು. ಆ ಗೆಳೆಯ ಸಂಗನ್ನ, ನಾನು ಕೆಲ್ಸಕ್ಕೆ ಹೋಗುದು ಬಂದಾದ್ರೆ ಮಿತ್ರ ನನ್ನ ಹೊಟ್ಟಿ ಜೀವನ ನೋ ಗೆಳೆಯ. ಗೆಳೆಯ ಬಾಣ, ನಿನ್ನ ಹೊಟ್ಟಿ ಜೀವನ ನೀ ಯಾಕೆ ಕಾಳಜಿ ಮಾಡ್ತಿ? ಮಿತ್ರ ನಾ ಎಲ್ಲ ಕೊಟ್ಟು ನಡೆಸ್ತೀನಿ ನೋಡು. ಹಾ ಮಿತ್ರ, ದೇವ್ರ ಕೊಟ್ಟದ ನುಂಗ್ನಿ, ಮನ್ಸಾರ ಕೊಟ್ಟದ ಹಂಗನಿ. ಇಂದು ಕೊಟ್ಟು ನಾಳೆ ಅನ್ಸಿದಂದ್ರ ಮಿತ್ರ ನನ್ನೊಬ್ರು ಅಲ್ಲ ನಿನ್ನೊಬ್ರು ಹೋಗೈತ್ ನೋಡೋ ಗೆಳೆಯ. ಏನು ಗೆಳೆಯ ಬಾಣ, ಮಿತ್ರ ಹಂಗ್ಸವ್ರಿಗೆ ಹಂಗ್ಸಿತೇನೆ, ಹಾಡೋರ್ಗೆ ಹಾಡಿದ್ದೇನೆ. ಗೆಳೆಯ ನನ್ನಂತ ಶ್ರೀಮಂತನ ಗೆಳೆತನ ನೀ ಮಾಡಿ ಅಂದ ಬೆಳಕ. ಗೆಳೆಯ ನಿನ್ನ ಯಾವಾಗ ಹಂಗ್ಸಂಗಿಲ್ಲ, ಮತ್ತದ್ರ ಹೇಳ್ತಾನೆ ಕೇಳು. ಮಿತ್ರ ಚಂದಾಗಿ ಹೇಳುವಂತ ನಾಗು. ನಡಿಗೆಯ ಹೋಗುನು ಪ್ಯಾಟಾಗ ಮಾರುವಟ ರಂಗಡೆ ಆಗ ಹೊಸ ತರ ದರ ಬಿ ಬಂದವು ಈಗ. ಬೆಳ್ಳಿ ಬಂಗಾರ ಮಸ್ತಾಯ್ತು ಮಣಿಯಾಗ, ಹಾ ಕಡ್ಡಿ ಮಿಲ್ಲು ಬಾಳ ನಮಗ ಶಿವ ಕೊಟ್ಟ ಮರತಾನಪ್ಪ ನಮಗ. ನಮಸ್ಕಾರ ಬಸವಣ್ಣ ದೇವರ. ಮುಂದೆ ನನ್ನ ಮಾತಿಗೆ ಮರೆ ಕೊಟ್ಟು ನನ್ನ ಜೊತೆಲಿ ನೀನು ಬರುವಂತನಾಗು. ಮಿತ್ರ ಮತ್ತಾದ್ರೆ ಹೇಳ್ತಾನೆ ಕೇಳುವಂತ ಚಂದವಾಗಿ ಹೇಳು. ಅಲ್ಲಿನ ಹೋಗ ಸಂಗ ನಾನು ಪ್ಯಾಟಾಗ ಕರುತಿಯೋ ನೀ ನನ್ನ ಬಡವನ ಪರಲಾರಿ ಗೆಳೆಯ ಸಂಗನ ಮಿತ್ರ ನಾನಾದ್ರೆ ಅರ್ಬಿ ಡ್ರೆಸ್ ಮಾಡಿದೀನಿ ಸದ್ದ ಹೆಂಗ ಅಂತ ನೋಡು ಗೆಳೆಯ. ಏನು ಗೆಳೆಯ ಬಾಣ, ಈ ಸದ್ಯನೇ ಹೆಂಗ ಕನಿಸ್ತಿ ಅಂದ್ರೆ ದಿಟ್ಟಿಸಿ ನೋಡಿದ್ರೆ ಹುಬ್ಬಳ್ಳಿ ಕಾಮನಲ್ಲಿ ಕಸರುವುದು ಮಿತ್ರ. ಒಳ್ಳೇದು, ಈ ಸದ್ಯ ನಿನ್ನ ನೋಡ್ಲಿಕ್ಕೆ ನಿಂತ್ರ ಎಲ್ಲಟ್ಟು ಕಸರಿಲ್ ನೋಡು. ಆ ಗೆಳೆಯ ಅಷ್ಟ ಟೀಕನಾಗಿ ನಂದ ಮೇಲೆ ಮಿತ್ರ, ಈ ನಮ್ಮ ಬೆಳಗಾವಿ ಜಿಲ್ಲಾ ಅಷ್ಟಾಲ್ ಮಿತ್ರ, ಇಡೀ ಹಿಂದೂಸ್ತಾನವೆಲ್ಲ ತಿರುಗಿ ಬರ ನೋಡಿ ಗೆಳೆಯ. ಇಡೀ ಹಿಂದೂಸ್ತಾನವೆಲ್ಲ ಗೆಳೆಯ ಬಾಣ ಅಲ್ಲೇ ಎಲ್ಲ ತಿರುಗುದ ಬೇಡ. ನಾಳೆ ಕಡೆ ಶ್ರಾವಣ, ಒಳ್ಳೇದು, ಮಡ್ಡಿ ಬಸವನ ಜಾತ್ರೆ ಬದು, ಅಲ್ಲಿಗೆ ಹೋಗಿ ಒಂದಾಟ ಪಗಡಿ ಆಡಿದ್ರೆ ನಾಲ್ಕು ಮಂದಿ ನೋಡೋರು ಬರ್ತಾರೆ ಮಿತ್ರ. ಬರ್ತಾರೆ ಗೆಳೆಯ, ನಾಲ್ಕು ಮಂದಿ ಆಡೋರು ಬರ್ತಾರೆ. ಬರ್ತಾರ ಗೆಳೆಯ, ಅಲ್ಲಿಗಾದ್ರೆ ಹೋಗು ನಡಿ. ನಡಿಗೆ ಹೋಗುನು. ಓಹೋ, ಈ ಪತ್ರ ಮಜ್ಕೂರು ನೋಡ್ಬೇಕಾದ್ರೆ ಜಿಲ್ಲಾ ಬೆಳಗಾವ ತಾಲೂಕು ಸಂಪಗಾವಿ ಮೋಜಾ ಬೈಲುಂಗ್ಲಾಗಿರುವಂತ ಲಗಳಿ ರಪ್ಸಾಕರ ಪತ್ರ ಬರ ಕಾರ್ಯವೇನ ಅಂದರೆ ಮತ್ತು ರತ್ನದ ಅಪ್ಪರ್ ಬಾಟ್ ಟೇಜ್ ಇರುವುದಂತೆ. ಬಂದ್ರೆ ಲಾಭ, ಬರ್ದ್ರೆ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರ ಕಳೆಯಿದ್ದಾನೆ. ಈಗಿಂದೀಗಲೇ ಮನೆಗೆ ಹೋಗಿ ನನ್ನ ಮಡದಿದ ಗಂಗನ ಕರೆಸಿ ನಾನಾದ್ರೆ ಅಪ್ಪರಕ್ಕೆ ಹೋಗುತ್ತೇನೆ. ಏನ್ ಮಾಡ್ತಿ ಮಾಡದಿ ಮಣಿಯಾಗಿ ಬಾರಗ ಸತಿ ಬಾ ಹೊರಗ ಬಳ್ಳಾರಿ ಸೌಕರ ಕಳವ್ಯಾನೊಪ್ಪ ತರ ಬಳ್ಳಾರಿ ಸೌಕರ ಬಳ್ಳಾರಿ ಸೌಕರ ಕಳವ್ಯಾನೊಪ್ಪ ತರ ಏನ್ ಮಾಡ್ತಿ ಮಾಡದಿ ಮನಿಯಾಗ ಕೆಲಸತಿ ಬಾ ಹೊರಗ ಏನೇ ಗಂಗಾ ಮನೆಯಲ್ಲಿ ಏನ್ ಮಾಡ್ತಿತ್ತು ಕಡೆ ಬರುವಂತ ನಾವು. ಆ ಪ್ರಿಯಾ ಹೇಳ್ತೀನಿ ಕೇಳ್ರಿ. ಹಾ ಗಂಗಾ ಚಂದವಾಗಿ ಕರಸೀದ ಕಾರುಣೇನೋ ಕಾಂತ ಹಾರೋ ಸಾಧಿಂದಲ್ಲ ಸರಸೆ ಜಾದೋಳೋಲಯೇನಾ. ಪ್ರಿಯ ಹೇಳ್ತೀನಿ ಕೇಳ್ರಿ. ಜಾದೋಳೋಲಯೇನಾ ಹೆಣ್ಣು ಪ್ರಿಯ ಅರಮನೆಯನ್ನು ಬಿಟ್ಟು ಪ್ರಿಯ ಈ ಸಭಾ ಮಂದಿರಕ್ಕೆ ನನ್ನ ಕರೆಸಿದ ಕಾರಣನು ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ. ಏನೇ ಗಂಗಾ, ಬಳ್ಳಾರಿಂದೊಂದು ಪತ್ರ ಬಂದಿರೋದು ನೋಡು. ನೋಡು ಪ್ರಿಯ, ಪತ್ರ ಏನಂತ ಬಂದಿರುವುದು? ಪತ್ರ ಏನಂತ ಬಂದ್ರಿ? ಮುತ್ತು ರತ್ನದ ವ್ಯಾಪಾರ ಬಹಳ ತೇಜ್ ಇರುವುದಂತೆ. ಒಳ್ಳೆಯದ್ರಿ, ಬಂದ್ರೆ ಲಾಭ ಬರ್ದ್ರೆ ಲುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರಾರು ಕಳೀತಾನೆ. ಗಂಗಾ, ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ, ಬೇಗ ನೀವು ಬುತ್ತಿ ಕಟ್ಟಿ ಕೊಡಂತಳು. ನೋಡು ಪ್ರಿಯ, ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಕಣ್ಣಕ. ಪ್ರಿಯ ನಮ್ಮಳಲ್ಲಿ ಏನ ಕಡಿಮೆ ಆಗೈತ್ರಿ? ಬೆಳ್ಳಿ ಬಂಗಾರ ಪ್ರಿಯ ಕುಡಿ ಕೆಂಪನಾಗಿ ಬಿದ್ದಿರುವಾಗ ಪ್ರಿಯ ನಾ ವ್ಯಾಪಾರಕ್ಕೆ ಹೋದ್ ಬ್ಯಾಡಂತೆ ನೋಡು. ಏನೇ ಗಂಗಾ, ಕುಂತ ಉಂಡರೆ ಕುಡಿಕೆ ಒನ್ನ ಸಾಲಾರ್ದು, ನಿಂತ ನೀರ ಕುಡಿದ್ರೆ ಹೊಳಿ ಹಳ್ಳಗಳು ಸಾಲಾರ್ದು. ಗಂಗಾ, ಒಕ್ಕಲ್ತನ ಮಾಡ ಒಕ್ಕಲ್ತನ ಮಾಡ್ಲೇಬೇಕು, ಹೊಲಮನಿ ಕೆಲಸ ಮಾಡ ಹೊಲಮನಿ ಕೆಲಸ ಮಾಡ್ಲೇಬೇಕು. ಇದು ಅಲ್ಲದೆ ಗರಡು ಮನಿ ಹೋಗ ಗರಡು ಮನಿ ಹೋಗ್ಲೇಬೇಕು. ಗಂಗಾ, ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ, ಬೇಗ ನೀವು ಬುತ್ತಿ ಕಟ್ಟಿ ಕೊಡಂತಳಾಗು. ಆ ಪ್ರಿಯ ಸದ್ಯ ವ್ಯಾಪಾರಕ್ಕೆ ಹೋಗವ್ರಣ. ಗಂಗಾ ಹೋಗವ್ನ. ಪ್ರಿಯ ಹೇಳ್ತೀನಿ ಕೇಳ್ರಿ. ಗಂಗಾ ಚಂದವಾಗಿ ಹೇಳು. ಮೂರಂತ ಸಮಣೆ ಒಳಗ ಬಂದಿರವದು ಎಳೆ ವಗರಾಮ್ ಹರಿಯದೆ ಬಾರಾಯ ಹಾನಾ ಪ್ರಿಯ ಹೇಳ್ತೀನಿ ಕೇಳ್ರಿ. ಚಂದ್ರ ನೋಡು ಪ್ರಿಯ, ಪ್ರಿಯ ಇಂತ ದೊಡ್ಡ ಮನೆಯೊಳಗೆ ನಾನು ಒಬ್ಬಳು ಹೇಗಿರ್ಲಿ, ಅದೇ ನಿಮ್ಮ ತಮ್ಮ ಇರುಪಕ್ಷಿ ಬಸವಂದ್ರು ಪ್ರಿಯ ಎಣ್ಣ ಮತ್ತು ಕೇಳುದಿಲ್ಲ. ಸದ್ಯ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರಿ, ನನ್ನ ಸಂಗಡ ಪರಮನ ಕರೆಸಿ ಪ್ರಿಯ ನನ್ನ ಜೊತೆಗಿಟ್ಟು ನೀವು ಆದ್ರೆ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೇಕಾಯ್ತು. ಆಗಲಿ ಗಂಗಾ, ನೀನು ಹೇಳಿದಂತೆ ಆ ಸಂದಿ ನೀವು ಪರಮ ತಂದಿಟ್ಟು ವ್ಯಾಪಾರಕ್ಕೆ ಹೋಗ್ತೀನಿ, ಒಳಗೆ ಹೋಗಂತಳ. ಒಳ್ಳೇದ್ರಿ, ಏನೇ ಪರಮ ಮನೆಯಲ್ಲೇ ಮಾಡ್ತಿದ್ದ ಕಡೆ ಬರುವಂತಳಾಗು. ನನ್ನ ಮಗನ ಹೇಳ್ತೀನಿ ಕೇಳ ಪರಮ, ಚಂದವಾಗಿ ಹೇಳು. ಗೋಧಿ ಅಂತ ಕೊಡ್ತಾರ ನನ್ ಮಗನ, ಯಾರ ಎರಡ್ ಸೇರ್ ಜೋಳ ಅಂತ ಕೊಡ್ತಾರಪ್ಪ ನನ್ ಮಗನ, ಯಾರು ಒಂದ್ ರೊಟ್ಟಿ ಕೊಡ್ತಾರ, ಯಾರ ಹಂಗ ಕಳಿಸ್ತಾರ ನೋಡಪ್ಪ. ನೋಡ್ ಪರಮ, ನೀ ನಮ್ ಗಂಗಾನ್ ಸೋಪ್ತಿರ್ತೀಯಲ್ಲ, ನಿಮ್ ಗಂಗಾನ್ ಸೋಪ್ತಿ ನಾ ಇದ್ದಂಗ ಆದ್ರ ನನಗೇನ್ ಕೊಡ್ತೀನಿ ನನ್ ಮಗನ? ನೋಡ್ಪರಮ್ಮ, ಒಂದು ವರ್ಷಕ್ಕೆ ಎರಡ್ ಚೀಲ ಜೋಳ ಕೊಡ್ತಾನ, ಎರಡ್ ಸೀರೆ ಕೊಡ್ತಾನ, ಎರಡ್ ಕುಬ್ಸಾ ಕೊಡ್ತಾನ, ಇದು ಅಲ್ಲ ಮೇಲೆ 500 ರೂಪಾಯಿ ಕೊಡ್ ನೋಡ್ ಬೇ ಪರಮ್ಮ ಇರ್ತೀಯಲ್ಲ. ಹೌ ನನ್ ಮಗನ, ನೀ ಇಷ್ಟೆಲ್ಲ ಕೊಡ್ತಾನ ಅಂದ್ರೆ ಒಳ್ಳೆ ಇರ್ತಾನ ನಡಿಯಪ್ಪ. ಹಾಗಾದ್ರೆ ಹೋಗು ನಡಿಬೇ. ಹಾ ನಿಲ್ಲು ನಿಲ್ಲು ಪರಮ್ಮ. ಓ ಯಾಕ ನನ್ ಮಗನ ನಡು ಹಾದಿಯಾಗ ತರಬಿದೆ ಅಲ್ಲ. ಪರಮ್ಮ ನೀನ್ ಅಂಜಕ್ ಹೋಗ್ಬೇಡ, ನಮ್ಮ ಮನೆ ಬಸ್ ಅಂದ್ರೆ ಹರಿಕೂಳ 10-12 ವರ್ಷತಿನ ಆತು. ನಮ್ಮ ಗಂಗನ ಕರ್ಕೊಂಡ್ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡ್ ತಿರುಗಿ ಹೋಗಿ ಬರೋ ಕಾಲಕ್ಕ ಒಂದ್ ಗಂಡ ಮೌನಾರ್ ಬೇಡ್ಕೊಂಬ ಪರಮ್ಮ. ಆಗಿಲ್ಲ ನಡಿ ನನ್ ಮಗನ, ನೀನ್ ಹೇಗ್ ಪ್ರಕಾರ ಅದನ್ನಾದ್ರೂ ಹೇಳ್ತೇನಪ್ಪ. ಏನೇ ಗಂಗಾ, ಮನೆಯಲ್ಲಿ ಏನ್ ಮಾಡ್ತಿತ್ತ ಕಡೆ ಬರುವಂತಳಾಗು? ಪ್ರಿಯಾ ಕರೆಸಿದ ಕಾರನ್ನು ಚಂದವಾಗಿ ಹೇಳುವಂತರಾಗಿ. ಗಂಗಾ ನೀನ್ ಹೇಳಿದಂತೆ ಆ ಪರಮ್ಮನವ್ರ ಕರ್ಕೊಂಡ್ ಬಂದಿದ್ದೀನಿ, ಅವಳಿಗೆ ಒಂದ್ ನೀರ್ ಕೊಟ್ಟು ಗಂಗಾ ಒಳಗ್ ಕರ್ಕೊಂಡ್ ಹೋಗುವಂತಳಾಗು. ನೋಡು ಪರಮ್ಮ, ಒಂದ್ ಚೆರಿಗೆ ನೀರ್ ತಗೊಂಡು ಎಮ್ಮ ಕೈಕೆಲ್ಲ ಮರ್ತಕೊಂಡು ಒಳಗಾದ್ರಮ್ಮ ಬರುವಂತಳಗಮ್ಮ. ಹಾ ಪರಮ್ಮ ನೀನ್ ಒಳಗ್ ನಡಿ. ಹಾ ಗಂಗಾ ಹೇಳ್ತೀನಿ ಕೇಳು. ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ. ಬುದ್ಧಿ ಕಟ್ಟ ಗಂಗಾ ನೀನಾ ಮಾಡುವುದಕ್ಕ ಹೋಗ್ತೀನ ಬುತ್ತಿ ಕಟತೆ ನನ್ನಿ ಮಗ ನಿ ಮಗ, ಬುತ್ತಿ ಕಟತೆ ನನ್ನಿ ಮಗ ನಿ ಮಗ, ಬುತ್ತಿ ಕಟತೆ ನನ್ ಬುತ್ತಿ ಕಟತೆ ನನ್ ನಿ ಮಗ ನಿ ಮಗ, ಬುತ್ತಿ ಕಟತೆ ನೋ ನಿ ಮಗ ನಿ ಮಗ, ಬುತ್ತಿ ಕಟತೆ ನ ಹಚ್ಚಿದ ಚಜ್ಜಿ ಎರ್ವಟ್ಟೆ, ಎಲ್ಲ ಹಚ್ಚಿದ ಚಜ್ಜಿ ಎರ್ವಟ್ಟೆ, ಹುಳ ನುಚ್ಚ ಮಸರ ಹಿಂಡಿ ಸಾಯಿತ, ಹುಳ ನುಚ್ಚ ಮಸರ ಹಿಂಡಿ ಸಾಯಿತ, ಬುತ್ತಿ ಕಟತೇನ ಬುತ್ತಿ ಕಟತೇನ ನಿ ಮಗ ನಿ ಮಗ, ಬುತ್ತಿ ಕಟತೇನೋ ನಿ ಮಗ ನಿ ಮಗ, ಬುತ್ತಿ ಕಟತೇನ ಗಂಡ ಗಟಕ ಹೊಂತಾನೆ, ನನ್ನ ಗಂಡ ಗಟಕ ಹೊಂತಾನೆ, ಇವರ ಬರ್ತಾರೆ ಅಪಾರ ಮಾಡುದಕ್ಕೆ, ಇವರ ಬರ್ತಾರೆ ಅಪಾರ ಮಾಡುದಕ್ಕೆ, ಬುತ್ತಿ ಕಟತೇನ ಬುತ್ತಿ ಕಟತೇನ ನಿ ಮಗ ನಿ ಮಗ, ಬುತ್ತಿ ಕಟತೇನ ನಿ ಮಗ ನಿ ಮಗ, ಬುತ್ತಿ ಆಗ್ಲಿ ಪ್ರಿಯಾ, ನೀವು ಹೇಳಿದಂತೆ ಪ್ರಿಯಾ ಬುತ್ತಿ ಆದ್ರೆ ಕಟ್ಟಿ ಕೊಡ್ತೀನಿ ಪ್ರಿಯಾ, ತಗೊಳಂತರಾಗ್ರಿ. ಒಳ್ಳೇದು ಗಂಗಾ. ಏನೇ ಗಂಗಾ, ಆ ಅಡ್ಡ ಗೋಡೆ ಮೇಲೆ ಕುಡುಗೋಲಾದ್ರೆ ಇರೋದು, ಗಂಗಾ ಅದನ್ನ ತಂದು ಕೊಡಂತಳಾಗು. ಪ್ರಿಯಾ ಕುಡುಗೋಲಾದ್ರೆ ಕೊಟ್ಟಿದ್ದೆ ನೋಡ್ರಿ. ಆಗ್ಲಿ ಗಂಗಾ. ಗಂಗಾ ನಮ್ಮ ಮನೆ ಬಸ್ ಅಂದ್ರೆ ಹರಿಕೂದ 10-12 ವರ್ಷ ದಿನ ಆತು. ಒಳ್ಳೇದ್ರಿ, ಆ ಪರಮ್ಮನ ಕರ್ಕೊಂಡ್ ಹೋಗಿ ಹಣ್ಣು ಕಾಯ ಮಾಡ್ಕೊಂಡ್ ತಿರುಗಿ ಹೊಳೆ ಬರೋ ಕಾಲಕ್ಕೆ ಒಂದ್ ಗಂಡ ಮಗನಾರ್ ಬಿಡ್ಕೊಂಬ ಗಂಗಾ. ಆಗ್ಲಿ ಪ್ರಿಯಾ, ನಾದ್ರೂ ಬಸ್ ಒಂದೇರ್ ಹೋಗಿ ಪ್ರಿಯಾ ಹರಕೆ ಅದನ್ನ ತಿರಿಸಿ ಬರ್ತೇನೆ. ಇನ್ಮೇಲೆ ನೀವದ ನಮಸ್ಕಾರ ಹೋಗಿ ಬರೋಂತರಾಗ. ಒಳ್ಳೇದು ಗಂಗಾ. ಏನೇ ಪರಮ್ಮ, ಎಮ್ಮ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗಮ್ಮ ನಿನ್ ಮುಂದಾದ್ರೆ ಏನ್ ಹೇಳ್ತಾರವಾ? ಅವ್ ನನ್ ಮಗಳ ನನ್ ಮುಂದೆ ಏನ್ ಹೇಳ ನೋಡ. ನೋಡು ಪರಮ್ಮ, 60 ವರ್ಷ ಮುದುಕಿ ಅಮ್ಮ 63 ಆಗ್ಬೋದು ಅಮ್ಮ, ಸರಿಯಾಗಿ ಹೇಳಮ್ಮ. ಹಾ ಹೇಳ್ಯಾರ ನನ್ ಮಗಳ. ಅಮ್ಮ ಏನಂತೆ? ನನ್ ಮಗಳ ನಿಮ್ದು ಮರಡಿ ಬಸ ಅಂತ ದೇವ್ರ ಜಾತ್ರೆ ಐತೆ ಅಂತ ಅಲ್ಲಿವಾ? ಹೌದಮ್ಮ. ಆ ಜಾತ್ರೆಗೆ ಹೋಗಿ ನನ್ ಮಗಳ ಹಣ್ಣು ಕಾಯಿ ಮಾಡ್ಕೊಂಡ ತಿರುಗಿ ಹೊಳಿ ಬರೋ ಕಾಲಕ್ಕ ಒಂದ್ ಗಂಡ ಪುತ್ರ ಆದ್ರೂ ಬೇಡ್ಕೊಂಬ ಅಂತ ಹೇಳ್ಯಾರ ನೋಡಿವಾ? ಪರಮ್ಮ ನಿನ್ ಮುಂದಾದ್ರೆ ಹೇಳಿದಾರಲ್ಲ. ನನ್ ಮಗಳ ಹೇಳ್ಯಾರ ಅಮ್ಮ ನನ್ ಮುಂದೆ ಪರಮ ಅದೇ ರೀತಿ ಹೇಳಿದಾರು. ಇಬ್ರು ಕೂಡ ಹೋಗಿ ಆ ಬಸ್ ಅಂದ್ರೆ ಹರಕೆದ್ರೆ ಪರಮ ತಿರುಸಿ ಬರ್ನು. ಆಗ್ಲಿ ನನ್ ಮಗಳ ಹೋಗು ನಡಿ. ಅಮ್ಮ ಹೇಳ್ತೀನಿ ಕೇಳ್ರಿ. ಹೇಳುವ ಏನೇ ಪರಮ್ಮ, ಎಮ್ಮ ಗುಡಿಗಂಕರ ಬಂದಿವ್ ಬಂದಿ ಅಲ್ಲ ನನ್ ಮಗಳ ಪರಮ್ಮ ಕಪ್ರ ಹಚ್ಚಿ ಎಮ್ಮ ಕಾಯ ಬಡಿಸಿಕೊಂಡು ಅಮ್ಮ ನಮಸ್ಕಾರ ಮಾಡಿ ಹೋಗಿ ನೋಡುವಣ್ಣ. ಆಗ್ಲಿವಾ ನನ್ ಮಗಳ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗು ನಡಿ. ಒಳ್ಳೇದ್ರಿ. ಏನ ಗೆಳೆಯ ಅಣ್ಣ, ನಾವು ದೇವ್ರಿಗೆ ಬಂದು ಬಹಳ ಹೊತ್ತಾಯ್ತು. ಹೊತ್ತಾಯ್ತು ಮಿತ್ರ. ಮಿತ್ರ ನಿಮ್ಮ ಮೇಲೆ ಕಪ್ರ ಹಚ್ಚಿ ಕಾಯಿ ಬಡಿಸ್ಕೊಂಡು ನಮಸ್ಕಾರ ಮಾಡಿ ಹೋಗು ನೋಡಿ. ಪರಮ್ಮ ನಮಸ್ಕಾರ ಮಾಡುವ. ಏನ ಗೆಳೆಯ ಅಣ್ಣ, ಈ ಜಾತ್ರೆ ಬಂದ ನನಗೊಂದು ಸರಿ ಕೈ ಸಿಕ್ತ ನೋಡು. ಗೆಳೆಯ ಸಂಗಣ್ಣ ಮುಂದಕ್ ಹೋಗೋ ವಿಚಾರ ಮಾಡೋ ನಡೆಯುವಂತ ನಾಗು ಪರಮಾಘಾತವಾಯ್ತಲ್ಲ ಮಗಳ ಏನಾತ ಹೇಳ್ತೀನಿ ಕೇಳ್ರಿ ಏನೋ ಘಾತ ಪರಮ ಕೇಳ ಕೊಳಗಿನ ಸರಿ ಹೋದೀತ ಪರಮ ಸೇರಾ ಬಂಗಾರ ಸರಿಗೆ ಗಂಡ ಹೀರನ ಮುಂದೆ ಏನು ಹೇಳಲೆ ಪಂಟ ಗಂಡ ವೀರನ ಮುಂದೆ